ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ದೇಹದ ಯಾವುದೇ ಭಾಗದಲ್ಲಿ ಸ್ಪರ್ಶ ಜ್ಞಾನವಿಲ್ಲದ ತಿಳಿ ಬಿಳಿ ಅಥವಾ ತಾಮ್ರ ಬಣ್ಣದ ತುರಿಕೆ ನೋವು ಇಲ್ಲದ ಮಚ್ಚೆಗಳು ಕುಷ್ಠರೋಗದ ಚಿಹ್ನೆಯಾಗಿರಬಹುದು. ಕೈಕಾಲುಗಳಲ್ಲಿ ಮರಗಟ್ಟಿದಂತಾಗಿ ಜೋಮು ಹಿಡಿದಂತಾಗುವುದು ಕುಷ್ಠರೋಗದ ಲಕ್ಷಣವಾಗಿರಬಹುದು. ಕುಷ್ಠರೋಗವು ಕ್ಷಯ, ಕಾಲರಗಳಂತೆ ಒಂದು ರೋಗಾಣುವಿನಿಂದ ಬರುವಂತಹ ಕಾಯಿಲೆ. 6-12 ತಿಂಗಳ ನಿರ್ದಿಷ್ಟ ಅವಧಿಯ ಒಳಗೆ ಬಹು ಔಷಧಿ ಚಿಕಿತ್ಸೆಯಿಂದ ಕುಷ್ಠರೋಗವು ಸಂಪೂರ್ಣವಾಗಿ ಗುಣವಾಗುತ್ತದೆ. ಚಿಕಿತ್ಸೆಯು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತದೆ. ಕುಷ್ಠರೋಗಿಯು ಪ್ರಾರಂಭದಲ್ಲಿಯೇ ಚಿಕಿತ್ಸೆ ಪಡೆಯದಿದ್ದಲ್ಲಿ ಅಂಗವಿಕಲನಾಗಬಹುದು. ಕುಷ್ಠರೋಗದ ಲಕ್ಷಣಗಳನ್ನು ಮುಚ್ಚಿಡಬೇಡಿ. ಉಚಿತ ಚಿಕಿತ್ಸೆ ಪಡೆದು ರೋಗದಿಂದ ಮುಕ್ತರಾಗಿರಿ. ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕುಷ್ಠರೋಗ ವಿಭಾಗ, ಉಡುಪಿ ಜಿಲ್ಲೆ. ಕೃಷಿ ಮಾಹಿತಿ ಕೇಳೋಣ. ಪುದೀನ ಸೊಪ್ಪಿನಲ್ಲಿ ಹಲವಾರು ಔಷಧೀಯ ಗುಣಗಳಿವೆ. ಇದು ಅಜೀರ್ಣ, ವಾಕರಿಕೆ, ಅತಿಸಾರವನ್ನು ನಿವಾರಿಸುತ್ತದೆ, ಮಲಬದ್ಧತೆ, ತಲೆನೋವನ್ನು ನಿವಾರಿಸಿ ಹಸಿವನ್ನು ಹೆಚ್ಚಿಸುತ್ತದೆ, ಪಿತ್ತಕೋಶವನ್ನು ಬಲಪಡಿಸುತ್ತದೆ, ದೇಹದ ಆರೋಗ್ಯ ಸಮತೋಲನದಲ್ಲಿ ಇರಿಸುತ್ತದೆ. ಇದರಿಂದ ದೇಹಕ್ಕೆ ಶಕ್ತಿ, ನವ ಚೈತನ್ಯ ಸಿಗ್ತದೆ, ಬಾಯಿಯ ದುರ್ಗಂಧ ನಿವಾರಣೆಯಾಗ್ತದೆ, ಜೊತೆಗೆ ಚರ್ಮದ ಸೌಂದರ್ಯವೂ ವೃದ್ಧಿಯಾಗ್ತದೆ. ಎರಡು ಚಮಚ ಪುದೀನ ಸೊಪ್ಪಿನ ರಸ, 1 ಚಮಚ ಜೇನುತುಪ್ಪವನ್ನು ಬೆರೆಸಿ ಊಟಕ್ಕೆ ಮೊದಲು ಸೇವಿಸುವುದರಿಂದ ಅಜೀರ್ಣ, ಹೊಟ್ಟೆನೋವು ಮತ್ತು ಹೊಟ್ಟೆಯೊಬ್ಬರ ನಿಯಂತ್ರಣಕ್ಕೆ ಬರುತ್ತದೆ. ಪುದೀನ ಸೊಪ್ಪಿನ ಕಷಾಯವನ್ನು ತಯಾರಿಸಿಕೊಂಡು ಅದಕ್ಕೆ 1 ಚಿಟಿಕೆ ಉಪ್ಪು, ಮೆಣಸಿನ ಕಾಳುಗಳ ಪುಡಿಯನ್ನು ಬೆರೆಸಿ ಬಾಯಿ ಮುಕ್ಕಳಿಸಿದರೆ ಸಂಗೀತಗಾರರಿಗೆ, ಉಪನ್ಯಾಸಕರಿಗೆ ಧ್ವನಿ ಇನ್ನಷ್ಟು ಸ್ಪಷ್ಟವಾಗ್ತದೆ. ಒಂದು ಚಮಚ ಪುದೀನ ಸೊಪ್ಪಿನ ರಸ, 1 ಚಮಚ ಜೇನುತುಪ್ಪವನ್ನು ಬೆರೆಸಿ ಮುಂಜಾನೆ ಹೊತ್ತು ಮಕ್ಕಳಿಗೆ ಕುಡಿಸುವುದರಿಂದ ಜಂತು ಹುಳುಗಳ ನಿವಾರಣೆ ಸಾಧ್ಯವಾಗ್ತದೆ. ಮಹಿಳೆಯರು ಮುಟ್ಟಾಗುವ 4-5 ದಿವಸಗಳ ಮೊದಲು ಪುದೀನ ಸೊಪ್ಪಿನ ರಸವನ್ನು 1/4 ಭಾಗಕ್ಕೆ ಇಳಿಸಿ ತಯಾರಿಸಿದ ಕಷಾಯದ 1/2 ಕಪ್ಪಿನಷ್ಟು ಮುಂಜಾನೆ ಕುಡಿಬೇಕು. ಇದರಿಂದ ಮುಟ್ಟಿನ ದೋಷ ನಿವಾರಣೆಯಾಗ್ತದೆ. ಪುದೀನ ಎಲೆಗಳನ್ನು ಶುದ್ಧ ಮಾಡಿ ಸ್ವಲ್ಪ ಸೊಪ್ಪನ್ನು ಬಾಯಿಯಲ್ಲಿ ಹಾಕಿಕೊಂಡು ನಿಧಾನವಾಗಿ ಚೆನ್ನಾಗಿ ತಿನ್ನಬೇಕು. ನಂತರ ರಸವನ್ನು ಉಗುಳಿ ಬಾಯಿಯನ್ನು ತೊಳ್ಕೊಳ್ಬೇಕು. ಎಲೆಗಳನ್ನು ಅಗಿಯುವಾಗ ರಸವು ಹೊಟ್ಟೆಗೆ ಹೋದರೂ ಕೂಡ ಚಿಂತಿಸಬೇಕಾದಂತಹ ಅಗತ್ಯ ಇಲ್ಲ. ಇದರಿಂದ ದಂತ ಕ್ರಿಮಿಗಳು ನಾಶವಾಗಿ ದಂತಕ್ಷಯ ಉಂಟಾಗುವುದನ್ನು ತಪ್ಪಿಸಿಕೊಳ್ಳಬಹುದು. ಕೊತ್ತಂಬರಿ ಸೊಪ್ಪಿನ ಎಲೆಗಳನ್ನು ಊಟದ ನಂತರ ಚೆನ್ನಾಗಿ ಅಗೆದು ತಿನ್ನುವುದರಿಂದ ಹಲ್ಲುಗಳು ಗಟ್ಟಿಯಾಗ್ತವೆ, ದಂತಕ್ಷಯ ಉಂಟಾಗುವುದಿಲ್ಲ. 2 ಚಮಚ ಕೊತ್ತಂಬರಿ ಸೊಪ್ಪಿನ ತಾಜಾ ರಸವನ್ನು 1 ಲೋಟ ಮಜ್ಜಿಗೆಯಲ್ಲಿ ಸೇರಿಸಿ ದಿನಕ್ಕೆ 2 ಸಾರಿ ಕುಡಿಯುವುದರಿಂದ ಅಜೀರ್ಣ, ವಾಂತಿ, ಬಿಕ್ಕಳಿಕೆ ನಿವಾರಣೆಯಾಗ್ತದೆ. ಕರಿಬೇವಿನ ಎಲೆಯ ತಾಜಾ ರಸವನ್ನು 1 ಟೀ ಚಮಚದಷ್ಟು ತೆಗೆದುಕೊಂಡು ಸಮ ಪ್ರಮಾಣದಲ್ಲಿ ನಿಂಬೆ ರಸವನ್ನು ಬೆರೆಸಿ ಸೇವಿಸುವುದರಿಂದ ಗರ್ಭಿಣಿಯರ ವಾಕರಿಕೆ ಸಮಸ್ಯೆ ನಿವಾರಣೆಯಾಗ್ತದೆ. ಕರಿಬೇವು ಸೊಪ್ಪಿನ ಹಸಿ ಎಲೆಗಳನ್ನು ಸೇವಿಸಿದರೆ ಬಳಲಿಕೆ ನಿವಾರಣೆಯಾಗ್ತದೆ, ಜೊತೆಗೆ ಜೀರ್ಣಶಕ್ತಿಯೂ ಕೂಡ ಹೆಚ್ಚುತ್ತದೆ. ಕರಿಬೇವಿನ ಚಿಗುರು ಎಲೆಗಳನ್ನು ಜೇನುತುಪ್ಪದಲ್ಲಿ ಅದ್ದಿ ದಿನಕ್ಕೆ 2 ಬಾರಿ ಸೇವಿಸ್ತಾ ಬಂದಲ್ಲಿ ಮೂಲವ್ಯಾಧಿ ರೋಗಿಗಳ ಆಸನದ ಉರಿ ಮತ್ತು ನೋವು ನಿವಾರಣೆಯಾಗ್ತದೆ. ಸಬ್ಬಸಿಗೆ ಸೊಪ್ಪನ್ನು ನುಣ್ಣಗೆ ಅರೆದು ಅದರೊಂದಿಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಬೆರೆಸಿ ಹುಣ್ಣುಗಳ ಮೇಲೆ ಲೇಪಿಸುವುದರಿಂದ ಹುಣ್ಣುಗಳು ಬೇಗನೆ ವಾಸಿಯಾಗ್ತವೆ. ಸಬ್ಬಸಿಗೆ ಸೊಪ್ಪನ್ನು ಒಣಗಿಸಿ ಚಟ್ನಿ ಪುಡಿ ತಯಾರಿಸಿ ಆಗಾಗ ಆಹಾರದೊಂದಿಗೆ ಸೇವಿಸ್ತಾ ಇದ್ರೆ ಜೀರ್ಣಶಕ್ತಿ ಹೆಚ್ಚಾಗ್ತದೆ. ಗರ್ಭಿಣಿಯರಿಗೆ ಮತ್ತು ಎಳೆಯ ಮಕ್ಕಳಿಗೆ ಬಸಳೆ ಸೊಪ್ಪಿನ ಪಲ್ಯವನ್ನು ಕೊಡುವುದರಿಂದ ಮಲಬದ್ಧತೆ ನಿವಾರಣೆಯಾಗ್ತದೆ. ಆಹಾರದಲ್ಲಿ ಬಸಳೆ ಸೊಪ್ಪನ್ನು ಪ್ರತಿದಿನ ಸೇವಿಸ್ತಾ ಇದ್ರೆ ಶರೀರದ ತೂಕವನ್ನು ಹೆಚ್ಚಿಸಿಕೊಳ್ಳಬಹುದು. ಬಸಳೆ ಸೊಪ್ಪನ್ನು ಪಲ್ಯ ಅಥವಾ ಸಾರಿನ ರೂಪದಲ್ಲಿ ಸೇವಿಸ್ತಾ ಇದ್ರೆ ಹಸಿವು ಹೆಚ್ಚಾಗ್ತದೆ, ಜೊತೆಗೆ ಶರೀರಕ್ಕೆ ತಂಪು ನೀಡುವಂತಹ ಗುಣವೂ ಕೂಡ ಇದಕ್ಕಿದೆ.

ಈ 50ರ ದಶಕದಲ್ಲಿಯೇ ಕುಮಾರತ್ರಯರ್ ಎಂಬ ಮೂರು ಮುತ್ತುರತ್ನಗಳು ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಪಾದಾರ್ಪಣೆ ಮಾಡಿದಂಥ ದಶಕ ಇದು. ಆ ಮೂರು ಕುಮಾರತ್ರಯಗಳು ಎಂದರೆ ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್ ಆ್ಯಂಡ್ ಕಲ್ಯಾಣ್ ಕುಮಾರ್ ಅವರು. 1954ರಲ್ಲಿ ಗುಬ್ಬಿ ಕರ್ನಾಟಕ ಫಿಲ್ಮ್ ರವರು ತಯಾರಿಸಿದ ಬೇಡರ ಕಣ್ಣಪ್ಪ ಚಿತ್ರ ತೆರೆ ಕಂಡ ವರ್ಷ ಕನ್ನಡಕ್ಕೆ ಒಂದು ಹೊಸ ಆಯಾಮ ಬಂದಂತೆ ಆಯಿತು. 70 ವರ್ಷಕ್ಕೂ ಮಿಗಿಲಾದ ಅವಧಿಯಲ್ಲಿ ಸಾವಿರಾರು ಚಿತ್ರಗಳ ಶ್ರೀಮಂತ ಪರಂಪರೆಯನ್ನುಳ್ಳ ಕನ್ನಡ ಚಿತ್ರರಂಗದ ಸ್ಥಾನಮಾನ ನಿಜಕ್ಕೂ ಮೆಚ್ಚುವಂಥದ್ದು, ಅತ್ಯಂತ ದೊಡ್ಡದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಚಿತ್ರರಂಗಕ್ಕೆ ಕೀರ್ತಿ ಪ್ರತಿಷ್ಠೆಗಳನ್ನು ತಂದುಕೊಟ್ಟಂಥ ಚಲನಚಿತ್ರ ಶ್ರೀಮಂತಿಕೆ ಕನ್ನಡದ್ದು. ಪ್ರತಿಭೆಗಂತೂ ಕೊರತೆ ಇಲ್ಲ, ಗೊತ್ತೇ ಇದೆ. ತಾಂತ್ರಿಕವಾಗಿ ಇಂದಿನ ಕನ್ನಡ ಚಿತ್ರರಂಗ 50 ವರ್ಷಗಳಲ್ಲಿ ಸಾಧಿಸಲಾಗದ್ದನ್ನು ಬರೀ 10 ವರ್ಷಗಳಲ್ಲಿ ಸಾಧಿಸಿದೆ ಅಂದರೆ ನಿಜಕ್ಕೂ ಮೆಚ್ಚುವಂಥದ್ದು. ಈ ಶ್ರೀಮಂತ ಪರಂಪರೆಯಲ್ಲಿ ಹೊಸ ನಿರ್ದೇಶಕರು ಬರ್ತಾ ಇದ್ದಾರೆ, ಹೊಸ ನಟ ನಟಿಯರು ಬರ್ತಾ ಇದ್ದಾರೆ. ಇವರ ಕೈಯಲ್ಲಿ ಕನ್ನಡ ಚಿತ್ರೋದ್ಯಮದ ಭವಿಷ್ಯ ಉಜ್ವಲವಾಗಿದೆ ಎನ್ಬಹುದು. ರಭಸಗತಿ, ಹಿಂಸೆ, ಹೋರಾಟ, ಪ್ರೇಮ, ಕಾಮ ಇವೆಲ್ಲ ಇಂದಿನ ವಿಶ್ವ ಸಿನಿಮಾ ಶೈಲಿಗೆ ಅನುಗುಣವಾಗಿಯೇ ಕನ್ನಡ ಚಿತ್ರಗಳಲ್ಲೂ ಕಂಡುಬರುತ್ತಿದೆ. ಓಕೆ, ಈಗ ನಾನು ನನ್ನ ಕಲೀಗ್ಸ್ ಆದಂಥ ಕಾವ್ಯ ಅವರಿಗೆ ನನ್ನ ಮೈಕನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ಕಾವ್ಯ. ಇವತ್ತಿನ ಟಾಪಿಕ್ ಬಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಕನ್ನಡ ಚಿತ್ರರಂಗ, ಸ್ಯಾಂಡಲ್ವುಡ್ ಅಥವಾ ಚಂದನವನ ಅಂತನೂ ಸಹ ಕರಿತೀವಿ. ನಮ್ಮ ಕನ್ನಡ ಭಾಷೆಯಲ್ಲಿ ವೈವಿ ರಾವ್ ಅಂತಲೇ ಫೇಮಸ್. ಯರವನ ಗುಡಿಪತಿ ರಾವ್ 1934ರಲ್ಲಿ ನಿರ್ದೇಶಿಸಿದಂತಹ ಸತಿ ಸುಲೋಚನಾ ಇದು ಕನ್ನಡ ಭಾಷೆಯ ಮೊದಲ ಟಾಕಿ ಚಿತ್ರ ಆಗಿದೆ. ಇದು ಸುಬ್ಬಯ್ಯ ನಾಯ್ಡು ಮತ್ತು ತ್ರಿಪುರಾಂಬ ಲಕ್ಷ್ಮೀಬಾಯಿ ನಟಿಸಿದ ಚಿತ್ರವಾಗಿದೆ. ವಾಲ್ಮೀಕಿ ಅವರ ರಾಮಾಯಣ ಆಧಾರಿತ ಚಿತ್ರ ಇದಾಗಿದೆ. ಆರ್ ನಾಗೇಂದ್ರ ರಾವ್ ಅವರ ಸಂಗೀತದ ಜೊತೆಗೆ ರಾವಣನ ಪಾತ್ರ ಕೂಡ ಈ ಫಿಲ್ಮ್ ಅಲ್ಲಿ ಮಾಡ್ತಾರೆ. ಕೊಲ್ಹಾಪುರದ ಛತ್ರಪತಿ ಸ್ಟುಡಿಯೋದಲ್ಲಿ ಡಿಸೆಂಬರ್ 1933ರಲ್ಲಿ ಚಿತ್ರೀಕರಣವನ್ನ ಪ್ರಾರಂಭಿಸ್ತಾರೆ. ಸೂರ್ಯನ ಬೆಳಕಿನಲ್ಲಿ ಹಾಗೂ ಪ್ರತಿಫಲಕಗಳನ್ನ ಬಳಸಿ ಈ ಚಿತ್ರನ ಮಾಡ್ತಾರೆ. ಹೇಗೆ ಅಂತ ಅಂದ್ರೆ, ಸೂರ್ಯನ ಬೆಳಕು ಹೇಗೆ ಮೂವ್ ಆಗ್ತಾ ಇರುತ್ತೆ ಹಾಗೆ ಇವರು ಸಹ ದೊಡ್ಡ ದೊಡ್ಡ ಕನ್ನಡಿಗಳನ್ನ ಭುಜದ ಮೇಲೆ ಹೊತ್ಕೊಂಡು ತಿರುಗಾಡ್ತಾ ಇರ್ತಾರೆ. ಅಳೋ ಅಂತ ಸೀನ್ಗಳಲ್ಲೆಲ್ಲ ನಟಿಯರಿಗೆ ಗ್ಲಿಸರಿನ್ ಎಲ್ಲ ಆಗಿನ ಕಾಲದಲ್ಲಿ ಇರಲಿಲ್ಲ, ಸೊ ಅದ್ರ ಬದಲು ನೀರಿನ ಹನಿಗಳನ್ನ ಎರಚ್ತಾ ಇದ್ರು. ಒಟ್ಟಾರೆಯಾಗಿ ಈ ಚಿತ್ರಕ್ಕೆ 40,000 ರೂಪಾಯಿಗಳನ್ನ ಆ ಕಾಲದಲ್ಲೇ ಖರ್ಚು ಮಾಡಿರ್ತಾರೆ. ಯುದ್ಧದ ಸೀನ್ಗಳು ಸಹ ಈ ಸಿನಿಮಾದಲ್ಲಿ ಇರ್ತವೆ. ಎರಡು ಕ್ಯಾಮ್ರಾವನ್ನ ಬಳಸಿ ಫಿಲ್ಮ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ರೆಟ್ರೋ ಗೀತೆ ನಿಮ್ಗೋಸ್ಕರ ಪ್ಲೇ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಎಲ್ಲ ಮಾಯವೋ ಪ್ರಭುವೇ, ಎಲ್ಲ ಮಾಯವೋ, ಎಲ್ಲ ಮಾಯವೋ ಪ್ರಭುವೇ, ಎಲ್ಲ ಮಾಯವೋ. ಹೆಣ್ಣು ಮಾಯವೋ, ಹೊನ್ನು ಮಾಯವೋ, ಮಣ್ಣು ಮಾಯವೋ, ಈ ಜಗವೆಲ್ಲ ಮಾಯವೋ. ಶ್ರೀರಾಮ ನಾಮವ ಧ್ಯಾನ ಮಾಡಲು ಪಾಪವೆಲ್ಲ ಪರಿಹಾರವೋ. ಹರೇ ರಾಮ, ಹರೇ ರಾಮ, ಹರೇ ರಾಮ, ನಮ ರಾಮ, ಹರೇ ರಾಮ ರಾಮ, ಹರೇ ರಾಮ ರಾಮ, ಹರೇ ರಾಮ ರಾಮ, ಹರೇ ರಾಮ. ಶ್ರೀಕೃಷ್ಣ ನಾಮದ ಮಹಿಮೆಯಿಂದ ಎಂದೆಂದು ನಮಗೆ ಆನಂದವೋ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ, ಹರೇ ಕೃಷ್ಣ. ಕಣ್ಣು ಮುಚ್ಚಲು ಎಲ್ಲ ಮಾಯವು, ಎಲ್ಲ ಮಾಯವು, ಎಲ್ಲ ಮಾಯವು. ಬನ್ನಿ ಮೈ ಮರೆತು ಕುಣಿಯೋಣ, ಎಲ್ಲ ಒಂದಾಗಿ ಮಣಿಯೋಣ. ಬನ್ನಿ ಮೈ ಮರೆತು ಕುಣಿಯೋಣ, ಎಲ್ಲ ಒಂದಾಗಿ ಮಣಿಯೋಣ. ಭಕ್ತಿಯಿಂದ ಅವನ ಶಕ್ತಿಯನ್ನು ನಂಬಿ ಮುಕ್ತಿಗಾಗಿ ಎಲ್ಲ ಭಜನೆ ಮಾಡೋಣ.